ಕಲಯಸಿ ವಿಕ್ರಮಣೇ ಬಲಿಮದ್ಭೂತ ಭಮೇನ ಪದನಕ ನೀರ ಜನ ಜನ ಪಾವನ ಕೇಶವಧೃತ ವಾಮನ ರೂಪ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ತರಸಿ ಭಿಕ್ಷುರನೇ ದಿಕ್ಪತಿ ಕಮನೀಯಂ ದಶಮುಖ ಮೌಲಿ ಬಲಿಂಗ ರಮಣೀಯಂ ಕೇಶವಧೃತ ರಾಮ ಶರೀರ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ನಿನ್ನಸಿ ಯಜ್ಞ ವಿಧೇರ ಶ್ರುತಿ ಜಾತಂ ಸದಯ ಹೃದಯ ದರ್ಶಿತ ಪಶುಘಾತಂ ಕೇಶವಧೃತ ಬುದ್ಧ ಶರೀರ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಮೃಚ್ಛ ನಿಭ ನಿಧನೇ ಕಲಯಸಿ ಕರಬಾಲಂ ಧೂಮಕತೂಮಿವ ಕಿಮಪಿ ಕರಾಲಂ ಕೇಶವಧೃತ ಕಲ್ಕಿ ಶರೀರ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ